ನಮಗೆ ಸಿದ್ಧಿ ಬುದ್ಧಿ ಸಮೃದ್ಧಿಗಳನ್ನ ನೀಡುತ್ತೆ. ಸಾಮಾನ್ಯವಾಗಿ ಪುಷ್ಯ ಮಾಸ ಅಂದರೆ ಜನವರಿ 13 ಅಥವಾ 14 ಮಕರ ಸಂಕ್ರಾಂತಿಯನ್ನ ಉತ್ತರಾಯಣ ಪುಣ್ಯಕಾಲ ಅಂತ ಆಚರಣೆ ಮಾಡ್ತೀವಿ. ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ ಸಾಯುವುದಕ್ಕೂ ಕೂಡ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಅದಕ್ಕಾಗೇ ಭೀಷ್ಮ ದೇಹ ತ್ಯಜಿಸಬೇಕಾದ್ರೆ ಉತ್ತರಾಯಣದ ಕಾಲದವರೆಗೂ ಶರಶಯ್ಯೆಯಲ್ಲಿ ಹರಿಸ್ಮರಣೆ ಮಾಡುತ್ತಾ ಕಾದಿದ್ರಂತೆ. ಉತ್ತರಾಯಣ ದೇವತೆಗಳ ಕಾಲ, ದಕ್ಷಿಣಾಯಣ ಪಿತೃಗಳ ಕಾಲವಾಗಿರುತ್ತೆ. ಯಜ್ಞ ಯಾಗಾದಿಗಳಿಗೆ ಸಮಸ್ತ ದೇವತಾ ಕಾರ್ಯ ಶುಭ ಕಾರ್ಯಗಳಿಗೆ ಉತ್ತರಾಯಣ ಕಾಲ ಶ್ರೇಷ್ಠವಾಗಿದೆ. ಈ ಪುಣ್ಯಕಾಲದಲ್ಲಿ ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಎಳ್ಳು ದಾನ ಮಾಡಬೇಕು. ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಮಾಡಿದ ದಾನ ಜನ್ಮ ಜನ್ಮದಲ್ಲೂ ಸದಾ ನಮಗೆ ಸಿಗುವಂತೆ ಸೂರ್ಯ ಅನುಗ್ರಹ ಮಾಡ್ತಾನೆ. ಇದಕ್ಕಾಗಿಯೇ ಎಳ್ಳು ಬೆಲ್ಲ ಹಂಚೋದು. ಎಳ್ಳು ಬೆಲ್ಲವನ್ನ ಬಂಧು ಮಿತ್ರರಿಗೆ ಹಂಚುವ ನಲ್ಮೆಯ ಸಾಮಾಜಿಕ ಸಂಪ್ರದಾಯ ಮಕರ ಸಂಕ್ರಾಂತಿಯ ಒಂದು ವಿಶೇಷ ಅಂತಲೇ ಹೇಳಬಹುದು. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವುದಕ್ಕೆ ಸಂಕ್ರಾಂತಿ ಅಂತ ಕರಿತೀವಿ. ಈ ಸಂಕ್ರಾಂತಿಯ ಕಾಲ ಪುಣ್ಯಕಾಲವಾಗಿರುತ್ತೆ. ದಕ್ಷಿಣಾಯಣ ಕಾಲಕ್ಕಿಂತಲೂ ಉತ್ತರಾಯಣ ಕಾಲ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಆಯನ ಅಂದ್ರೆ ಸೂರ್ಯ ಚಲಿಸುವ ಮಾರ್ಗ. ಸೂರ್ಯನು ಕಟಕ ಸಂಕ್ರಾಂತಿಯಿಂದ ದಕ್ಷಿಣದತ್ತ ವಾಲಿ ಚಲಿಸುತ್ತಿದ್ದು ಮಕರ ಸಂಕ್ರಾಂತಿಯಿಂದ ತನ್ನ ಮಾರ್ಗವನ್ನು ಬದಲಾಯಿಸಿ ಉತ್ತರದ ಕಡೆಗೆ ವಾಲಿ ಚಲಿಸಲು ಪ್ರಾರಂಭ ಮಾಡ್ತಾನೆ. ಹಗಲು ಜಾಸ್ತಿಯಾಗಿ ಕತ್ತಲು ಕಡಿಮೆಯಾಗುತ್ತೆ. ದೇವತೆಗಳಿಗೆ ಹಗಲು, ರಾಕ್ಷಸರಿಗೆ ರಾತ್ರಿ ಪ್ರಾರಂಭವೆಂದು ಪುರಾಣದಲ್ಲಿದೆ. ದಕ್ಷಿಣಾಯಣದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಈ ಉತ್ತರಾಯಣದಲ್ಲಿ ತೆರೆಯುತ್ತದೆ ಅಂತ ಕೂಡ ಹೇಳ್ತಾರೆ. ಈ ದಿನ ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ತಂದ ದಿನ ಅಂತ ಕೂಡ ಹೇಳ್ತಾರೆ. ಸೂರ್ಯೋದಯ ಪೂರ್ವದಲ್ಲಿ ಮತ್ತು ಸೂರ್ಯಾಸ್ತಮಾನ ಪಶ್ಚಿಮದಲ್ಲಿ ಅಂತ ಹೇಳೋದಾದ್ರೂ ಯಾವುದೇ ಸ್ಥಳದಲ್ಲಿ ಕರಾರುವಕ್ಕಾಗಿ ಪೂರ್ವದಲ್ಲೇ ಸೂರ್ಯೋದಯ ಆಗೋದು ಮತ್ತು ಪಶ್ಚಿಮದಲ್ಲೇ ಸೂರ್ಯಾಸ್ತಮಾನ ಆಗೋದು ವರ್ಷದಲ್ಲಿ 2 ದಿನಗಳಂದು. ಆ ದಿನಗಳನ್ನು ಈಕ್ವಿನಾಕ್ಸ್ ಅಂತ ಕರಿತೀವಿ. ಅಂದು ಹಗಲಿರುಳುಗಳು ದಿನವನ್ನು ಸಮಪಾಲಾಗಿ ಅಂದರೆ 12 ಗಂಟೆಗಳಾಗಿ ಹಂಚಿಕೊಳ್ಳುತ್ತವೆ. ವರ್ಷದ ಉಳಿದ ದಿನಗಳಲ್ಲಿ ಹಗಲಿರುಳುಗಳ ಪಾಲು ಸಮವಾಗಿರುವುದಿಲ್ಲ. ಬೇಸಿಗೆಯಲ್ಲಿ ಹಗಲು ಹೆಚ್ಚು, ಇರುಳು ಕಮ್ಮಿ. ಚಳಿಗಾಲದಲ್ಲಿ ಹಗಲು ಕಮ್ಮಿ, ಇರುಳು ಹೆಚ್ಚು. ಈಕ್ವಿನಾಕ್ಸ್ ದಿವಸಗಳ ಹೊರತಾಗಿ ಸೂರ್ಯನ ಉದಯ ಪೂರ್ವದ ಬಲಕ್ಕೆ ಅಂದರೆ ಉತ್ತರಕ್ಕೆ ಅಥವಾ ಎಡಕ್ಕೆ ಅಂದರೆ ದಕ್ಷಿಣಕ್ಕೆ ಆಗುತ್ತದೆ. ಚಳಿಗಾಲ ಅಂದರೆ ಇರುಳಿನ ಪ್ರಮಾಣ ಹೆಚ್ಚಾದಂತೆ ಸೂರ್ಯನ ಉದಯ ಹೆಚ್ಚು ದಕ್ಷಿಣ ದಿಕ್ಕಿಗೆ ಚಲಿಸುವುದು ಗೋಚರಿಸುತ್ತೆ. ಕೊನೆಗೆ ಒಂದು ದಿನ ದಕ್ಷಿಣದ ತುತ್ತ ತುದಿಯನ್ನು ತಲುಪಿ ಅಚಲವೆಂಬಂತೆ ಕಂಡುಬಂದು ಮರುದಿನದಿಂದ ಸೂರ್ಯನ ಉದಯ ಮರಳಿ ವಿರುದ್ಧ ದಿಕ್ಕಿನಲ್ಲಿ ಆಗುತ್ತಾ ಚಲಿಸುತ್ತೆ. ಅಂದರೆ ಸೂರ್ಯ ಇನ್ನು ದಕ್ಷಿಣ ದಿಕ್ಕಿನತ್ತ ತನ್ನ ಚಲನವನ್ನು ನಿಲ್ಲಿಸಿ ಉತ್ತರಕ್ಕೆ ಚಲಿಸಲು ಪ್ರಾರಂಭ ಮಾಡ್ತಾನೆ. ಈ ದಿನ ಉತ್ತರಾಯಣದ ದಿನ. ಇದು ಚಳಿಗಾಲ ಮುಗಿದು ಮುಂಬರುವ ಬೇಸಿಗೆಯ ಮುನ್ಸೂಚನೆ. ಸುಮಾರು ಡಿಸೆಂಬರ್ 22 ಈ ದಿನ. ಈ ದಿನವನ್ನ ಮಕರ ಸಂಕ್ರಾಂತಿ ಎಂದು ಗುರುತಿಸಬೇಕಾಗಿದ್ರೂ ಸಾಂಪ್ರದಾಯಿಕವಾಗಿ ಜನವರಿ ತಿಂಗಳ ನಡುವಿನಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ. ಸೂರ್ಯನು ನಿರ್ಯಾಣ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿಯಾಗುತ್ತೆ. ಈ ಕಾಲವು ಪ್ರತಿ ವರ್ಷ ಗ್ರೆಗೋರಿಯನ್ ಪಂಚಾಂಗದ ಜನವರಿ 14 ಸುಮಾರಿಗೆ ಬೀಳುತ್ತೆ. ಹಿಂದೆ ಈ ಕಾಲವೇ ಉತ್ತರಾಯಣ ಅಥವಾ ಸೂರ್ಯನ ಉತ್ತರ ದಿಕ್ಕಿನ ಪಯಣದ ಆರಂಭವನ್ನು ಸೂಚಿಸುವ ಕಾಲವೂ ಆಗಿತ್ತು. ಭೂಮಿಯ ಉತ್ತರಾರ್ಧಗೋಳದಲ್ಲಿ ಚಳಿ ಬೆಚ್ಚನೆಯ ವಾತಾವರಣ ಆರಂಭವಾಗಿ ಬೆಳೆ ಕಟಾವಿನ ಕಾಲವೂ ಕೂಡ ಆಗಿದೆ. ಆದ್ದರಿಂದಲೇ ಇದನ್ನು ಸುಗ್ಗಿ ಹಬ್ಬ ಅಂತ ಕೂಡ ಹೇಳೋದು. ಹೊಸದಾಗಿ ಕಟಾವು ಮಾಡಿದ ಬೆಳೆಯಿಂದ ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ತಾವೂ ಕೂಡ ಉಂಡು ಸಂತೋಷಪಡುವಂತಹ ಈ ದಿನ ಬಹಳ ಶ್ರೇಷ್ಠವಾದ ದಿನ. ಮಕರ ಸಂಕ್ರಾಂತಿಯ ನಂತರ ಸೂರ್ಯೋದಯ ಇನ್ನು 6 ಉತ್ತರದ ದಿಕ್ಕಿನಲ್ಲಿ ಚಲಿಸುತ್ತಾ ನಡುವೆ ಮತ್ತೆ ಈಕ್ವಿನಾಕ್ಸ್ ಅನ್ನು ತಲುಪಿ ಇನ್ನೂ ಅದೇ ದಿಕ್ಕಿನಲ್ಲಿ ಚಲಿಸುತ್ತಾ ಹೋಗುತ್ತೆ. ಉತ್ತರಕ್ಕೆ ಹೆಚ್ಚು ಹೋದಂತೆಲ್ಲ ಹಗಲಿನ ಪ್ರಮಾಣ ಹೆಚ್ಚಾಗಿ ಇರುಳು ಕಮ್ಮಿಯಾಗುತ್ತಾ ಹೋಗುತ್ತೆ. ಸೂರ್ಯನ ತಾಪ ಹೆಚ್ಚಾಗುತ್ತಾ ಬೇಸಿಗೆಯನ್ನು ಅನುಭವಿಸುತ್ತೇವೆ. ಕೊನೆಗೆ ಒಂದು ದಿನ ಉತ್ತರದ ತುತ್ತ ತುದಿಯನ್ನು ತಲುಪಿ ಅಚಲವೆಂಬಂತೆ ಕಂಡು ಮರುದಿನದಿಂದ ಸೂರ್ಯನ ಉದಯ ಮರಳಿ ವಿರುದ್ಧ ದಿಕ್ಕಿನಲ್ಲಿ ಆಗುತ್ತಾ ಚಲಿಸುತ್ತದೆ. ಅಂದರೆ ಸೂರ್ಯ ಇನ್ನು ಉತ್ತರ ದಿಕ್ಕಿನತ್ತ ತನ್ನ ಚಲನೆಯನ್ನು ನಿಲ್ಲಿಸಿ ದಕ್ಷಿಣಕ್ಕೆ ಚಲಿಸಲು ಪ್ರಾರಂಭ ಮಾಡ್ತಾನೆ. ಇದು ದಕ್ಷಿಣಾಯಣ ದಿನ. ಬೇಸಿಗೆ ಮುಗಿದು ಮುಂಬರುವ ಚಳಿಗಾಲದ ಮುನ್ಸೂಚನೆ. ಈ ದಿನವನ್ನು ಕರ್ಕಾಟಕ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಸುಮಾರು ಜೂನ್ 21 ಈ ದಿನ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗೆ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳು ಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ದಿನ ಎಲ್ಲ ಬಂಗಾಡಿ ಮನೆ ಮನೆಗೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹೊಸದಾಗಿ ಮದುವೆಯಾದ ಮಹಿಳೆಯರು ತನ್ನ ಮದುವೆಯ ಮೊದಲ ವರ್ಷದಿಂದ 5 ವರ್ಷಗಳ ಕಾಲ ಬಾಳೆಹಣ್ಣುಗಳನ್ನು ಮುತ್ತೈದೆಯರಿಗೆ ಕೊಡುವ ಸಂಪ್ರದಾಯ ಇದೆ. ಬಾಳೆಹಣ್ಣುಗಳ ಸಂಖ್ಯೆಯನ್ನು ಪ್ರತಿ ವರ್ಷ 5 ಹೆಚ್ಚಿಸಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ತಮ್ಮ ಕುಟುಂಬದವರೊಟ್ಟಿಗೆ ಗಾಳಿಪಟ ಹಾರಿಸುವ ಸಂಪ್ರದಾಯ ಕೂಡ ಇದೆ. ತಮಿಳುನಾಡಿನಲ್ಲಿ ಈ ಹಬ್ಬವನ್ನು ಪೊಂಗಲ್ ಅಂತ ಆಚರಿಸುತ್ತಾರೆ. ಮುಖ್ಯವಾಗಿ ದಕ್ಷಿಣ ಭಾರತದ ಹಬ್ಬ ಆದರೂ ಇತರ ಸ್ಥಳಗಳಲ್ಲಿ ಸಹ ಬೇರೆ ಬೇರೆ ಹೆಸರುಗಳಲ್ಲಿ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ. ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಂಕ್ರಾಂತಿಯ ದಿನದಂದು ಗಾಳಿಪಟಗಳನ್ನ ಹಾರಿಬಿಟ್ರೆ ಮಹಾರಾಷ್ಟ್ರದಲ್ಲಿ ಎಳ್ಳು ಮತ್ತು ಸಕ್ಕರೆಯ ಕುಸುರಿ ಕಾಳನ್ನು ಬಂಧು ಮಿತ್ರರಿಗೆ ಹಂಚುವ ರೂಢಿ ಕೂಡ ಇದೆ. ಪ್ರಮುಖವಾಗಿ ಅವರು ಎಳ್ಳಿನ ಉಂಡೆಗಳನ್ನ ಹಂಚ್ತಾರೆ, ಅದಕ್ಕೆ ಅವರು ಲಡ್ಡು ಅಂತ ಕರೀತಾರೆ. ಕರ್ನಾಟಕದ ಸಂಪ್ರದಾಯ ತರಹ ಬಿಡಿ ಕಾಳುಗಳನ್ನು ಹಂಚುವ ಪದ್ಧತಿ ಇಲ್ಲ. ಎಳ್ಳುಂಡೆ ಕೊಡಬೇಕಾದ್ರೆ ತಪ್ಪದೆ ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳೋದನ್ನ ಅವರು ಮರೆಯೋದಿಲ್ಲ. ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಸಂಕ್ರಾಂತಿಗೆ ಲೋಹರಿ ಅಂತ ಕರೀತಾರೆ. ಒಟ್ಟಿನಲ್ಲಿ ಸಂಕ್ರಾಂತಿ ನಮ್ಮ ರೈತರಿಗೆ ಬಹಳ ವಿಶಿಷ್ಟವಾದಂತಹ ಹಬ್ಬ. ಜಮೀನುಗಳಲ್ಲಿ ದುಡಿದು ಹೈರಾಣಾದಂತಹ ನಮ್ಮ ಅನ್ನದಾತರು ತಮ್ಮ ಜಮೀನುಗಳಿಗೆ ಬಿಡುವು ಕೊಡ್ತಾರೆ, ತಮ್ಮ ಕೆಲಸಗಳಿಗೆ ಬಿಡುವು ಕೊಡ್ತಾರೆ. ಇದರಿಂದ ಅವರಿಗೆ ವಿಶ್ರಾಂತಿ ಕೂಡ ಸಿಗುತ್ತೆ. ಬೆಳೆ ಕಟಾವು ಮುಗಿದು ಬೆಳೆ ಒಕ್ಕಣೆ ಮಾಡಿ ಸುಗ್ಗಿ ಹಬ್ಬವನ್ನು ಆಚರಿಸಿ ನಮ್ಮ ರೈತರು ಆರಾಮವಾಗಿ ಇರುವಂತಹ ಕಾಲ ಈ ಉತ್ತರಾಯಣ ಪುಣ್ಯಕಾಲ. ಸುವೆಂದಾಗ ಬಲು ಚೆಂದವೋ, ತೂವಿ ತೂವೆಂದಾಗ ಆನಂದವೋ. ಸುವಿ ಸುವೆಂದಾಗ ಬಲು ಚೆಂದವೋ, ತೂವಿ ತೂವೆಂದಾಗ ಆನಂದವೋ. ತೇಲಿ ತೇಲಿ ಸಂತೋಷದಲ್ಲಿ ಇಮ್ಮಡಿ ಮನಸೋಲಿ. ಸಂಗೀತದಲ್ಲಿ ನಾವೆಲ್ಲ ತೇಲಿ ತೇಲಿ ಸಂತೋಷದಲ್ಲಿ ಇಮ್ಮಡಿ ಮನಸೋಲಿ. ಈ ಬಗೆ ಬಗೆ ನಗೆ ಜಗ ನೋಡುವಬ್ಬ, ಆ ಸಿಹಿ ಸಿಹಿ ಸುಖ ಸವಿ ತೀರುವಬ್ಬ. ಬಾನಕ್ಕಿ ನಾವಾಗಿ ಹಾರೋಣ ಹಾರೋಣ, ಆ ಚುಕ್ಕಿ ಆಕಾಶ ತೇರೋಣ ತೇರೋಣ. ಈ ನಮ್ಮ ಸಂದೇಶ ಸಾರೋಣ ಸಾರೋಣ, ತಾನ ತಾರ ತಂದನ ಸುಬಾಲೆ. ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಕಾಂತಿ ಕಾಲ ಸೌಭಾಗ್ಯ ತಂದಿತಲ್ಲ, ತೊರೆ ಚಿಂತೆಯಲ್ಲ ಎಂದು ಹಾಕು ಕಾಲ. ಸಂಕ್ರಾಂತಿ ಕಾಲ ಸೌಭಾಗ್ಯ ತಂದಿತಲ್ಲ, ತೊರೆ ಚಿಂತೆಯಲ್ಲ ಎಂದು ಹಾಕು ಕಾಲ. ಈ ಮನೋಹರ ಮಹಾದಿನ ಓಲಾಡುವ, ಆಸಿರಿ ಸುಧೆ ಎಲ್ಲ ಇಲ್ಲ ತೇಲಾಡುವ. ಜೇನಾಗಿ ಬಂದಲ ಬಂದಲ ಹಾಯಾಗಿ ಹಾಡೋಣ ಬಾಳೆಲ ಬಾಳೆಲ. ಈ ವೇಳೆ ಇನ್ನೊಮ್ಮೆ ಇನ್ನಿಲ್ಲ ಇನ್ನಿಲ್ಲ ತಾರೆ ತಾರ ತಂದಲ. ಹಿಂದೆ ಸುಗ್ಗಿ ಮೇರೆ ಮೇರೆ ನಿನ್ನೆ ನಡೆ ಮರೆ ಮರೆ ಪಾರ. ಸುವಿ ಸುವೆಂದಾಗ ಬಲು ಚಂದವೋ, ಸುವಿ ಸುವೆಂದಾಗ ಆನಂದವೋ. ನಮ್ಮ ರೈತರು ಈ ಸಂಕ್ರಾಂತಿಯಂದು ಕೆಲವು ಸಂಕಲ್ಪವನ್ನು ಕೂಡ ಮಾಡಬೇಕಾಗತ್ತೆ. ಅದೇನಪ್ಪ ಅಂದ್ರೆ ನೆಲ ಜಲ ಸಂರಕ್ಷಣೆ. ಈ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿ ರಸಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ಹಾಕಿ, ಅಂದ್ರೆ ಇಳುವರಿನ ಹೆಚ್ಚಾಗಿ ಪಡಿಬೇಕು ಅನ್ನೋ ಉತ್ಸಾಹದಲ್ಲಿ ನಮ್ಮ ಭೂಮಿಯನ್ನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಇದನ್ನೆಲ್ಲ ಕಡಿಮೆ ಮಾಡಿ ಆದಷ್ಟು ಸಾವಯವ ಕೃಷಿಯತ್ತ ಒಲವು ತೋರಿದ್ರೆ ಮುಂದಿನ ಜನಾಂಗಕ್ಕೆ ನೆಲವನ್ನು ನಾವು ಸಂರಕ್ಷಣೆ ಮಾಡಿ ಕೊಡಬಹುದು. ಹಾಗೆ ನೀರು ಸಹ, ಹೆಚ್ಚಾಗಿ ನೀರಿರುವ ಕಡೆ ತಮ್ಮ ಬೆಳೆಗಳಿಗೆ ಅಧಿಕವಾಗಿ ನೀರನ್ನು ಹಾಯಿಸಿ ನೀರನ್ನು ಪೋಲು ಮಾಡೋ ಬದಲು

ಬಿಟ್ಟುಬೀಡವಳ ತವರಿಗೆ ಸುಯ್ಯೋ ಬಿಟ್ಟು ಬೀಡವಳ ತವರಿಗೆ ಸುಯ್ಯೋ ನೆಲೀನಮಾಗಿರುವ ಜಲ್ಲಕ್ಕಿ ಬಾನಾವ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯೋ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯೋ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯೋ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯೋ ನೀನಾರ ಉಣ್ಣೆ ನಿನ್ನ ಮಗನಿಗಾರ ಇಕ್ಕೆ ಮತ್ತೆ ಬಾರು ಅಳಿಗೆ ಮಡಗೀರೆ ಸುಯ್ಯೋ ಮತ್ತೆ ಬಾರು ಅಳಿಗೆ ಮಡಗೀರೆ ಸುಯ್ಯೋ ಮತ್ತೆ ಬಾರು ಅಳಿಗೆ ಮಡಗೀರೆ ಸುಯ್ಯೋ ಮತ್ತೆ ಬಾರು ಅಳಿಗೆ ಮಡಗೀರೆ ಸುಯ್ಯೋ ಒಂದನ್ನೆತ್ತಿಕೊಂಡು ಕಂದಾನ ಕೈ ಹಿಡಿದುಕೊಂಡು ಗೆಜ್ಜೆವಾಜರನ ನಡೆಸೂತ ಸುಯ್ಯೋ ಗೆಜ್ಜೆವಾಜರನ ನಡೆಸೂತ ಸುಯ್ಯೋ ಗೆಜ್ಜೆವಾಜರನ ನಡೆಸೂತುತ್ತರ ದೇವಿ ಹೋದಾಳೆ ಬಾಳೆ ಬನಕಾಗಿ ಸುಯ್ಯೋ ಹೋದಾಳೆ ಬಾಳೆ ಬನಕಾಗಿ ಸುಯ್ಯೋ ಬಾಗಿಲಾಗಿರುವ ಬಾಳೆಯ ಬನಗಳಿರ ಹೋಗುತ್ತೀನಿ ನನ್ನ ತವರಿಗೆ ಸುಯ್ಯೋ ಹೋಗುತ್ತೀನಿ ನನ್ನ ತವರಿಗೆ ಸುಯ್ಯೋ ಹೋಗೋಳು ಹೋಗ್ತೀಯ ನೀರ್ ಯಾರ ಸುಯ್ಯೋರು ಹಣ್ಣಾದ ಯಾರ ಮೆಲುವೋರು ಸುಯ್ಯೋ ಹಣ್ಣಾದ ಯಾರ ಮೆಲುವೋರು ಸುಯ್ಯೋ ನೀರ ಹುಯ್ಯೋಳವಳೆ ಹಣ್ಣ ಮೆಲುವೋಳವಳೆ ನನಗಿಂತ ಜಾಣೆ ಮನೆಯಾಗೆ ಸುಯ್ಯೋ ನನಗಿಂತ ಜಾಣೆ ಮನೆಯಾಗೆ ಸುಯ್ಯೋ ಒಂದನ್ನೆತ್ತಿಕೊಂಡು ಕಂದಾನ ಕೈ ಹಿಡುಕೊಂಡು ಗೆಜ್ಜೆವ ಜುರನ ನಡೆಸೂತ ಸುಯ್ಯೋ ಗೆಜ್ಜೆವಾಜುರನ ನಡೆಸೂತ ಸುಯ್ಯೋ ಗೆಜ್ಜೆವಾಜುರನ ನಡೆಸೂತ ಉತ್ತರ ದೇವಿ ಹೋದಾಳೆ ತನ್ನ ತವರಿಗೆ ಸುಯ್ಯೋ ಹೋಗ್ತಾಳೆ ತನ್ನ ತವರಿಗೆ ಸುಯ್ಯೋ ಅಪ್ಪ ಕದ ತೆಗೆಯೋ ಅಪ್ಪಯ್ಯ ಕದ ತೆಗೆಯೋ ನನ್ನಪ್ಪ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಪ್ಪ ನನಗೆ ಕದ ತೆಗೆಯೋ ಸುಯ್ಯೋ ಅಪ್ಪ ಕದ ತೆಗೆಯೋ ಅಪ್ಪಯ್ಯ ಕದ ತೆಗೆಯೋ ನನ್ನಪ್ಪ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಪ್ಪ ನನಗೆ ಕದ ತೆಗೆಯೋ ಸುಯ್ಯೋ ಚಾಪೆಯು ಹಾಸೀತೆ ದೀಪಾವು ತುಂಬೈತೆ ಕಂದವು ತೋಳಾಗೆ ಮಲಗೆ ಉಳೆ ಸುಯ್ಯೋ ಕಂದವು ತೋಳಾಗೆ ಮಲಗೆ ಉಳೆ ಸುಯ್ಯೋ ಕಂದವು ತೋಳಾಗೆ ಮಲಗೆ ಉಳೆ ನನ್ನ ಮಗಳೇ ಹೋಗೆ ನಿಮ್ಮಣ್ಣನರ ಮನೆಗೆ ಸುಯ್ಯೋ ಹೋಗೆ ನಿಮ್ಮಣ್ಣನರ ಮನೆಗೆ ಸುಯ್ಯೋ ಅಣ್ಣ ಕದ ತೆಗೆಯೋ ಅಣ್ಣಯ್ಯ ಕದ ತೆಗೆಯೋ ನನ್ನಣ್ಣ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಣ್ಣ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಣ್ಣ ನನಗೆ ಕದ ತೆಗೆಯೋ ಸುಯ್ಯೋ ನನ್ನಣ್ಣ ನನಗೆ ಕದ ತೆಗೆಯೋ ಸುಯ್ಯೋ ಚಾಪೆಯು ಹಾಸೀತೆ ದೀಪಾವು ತುಂಬೈತೆ ಮಲ್ಲೈ ತೋಡೆಯಾಗೆ ಮಲಗೈತೆ ಸುಯ್ಯೋ ಮಲ್ಲವು ತೋಡೆಯಾಗೆ ಮಲಗೈತೆ ಸುಯ್ಯೋ ಮಲ್ಲೈ ತೋಡೆಯಾಗೆ ಮಲಗೈತೆ ನನ್ನ ತಂಗಿ ಹೋಗೆ ನಿಮ್ಮಕ್ಕನರ ಮನೆಗೆ ಸುಯ್ಯೋ ಹೋಗೆ ನಿಮ್ಮಕ್ಕನರ ಮನೆಗೆ ಸುಯ್ಯೋ ಅಕ್ಕ ಕದ ತೆಗೆಯ ಅಕ್ಕಯ್ಯ ಕದ ತೆಗೆಯ ನನ್ನಕ್ಕ ನನಗೆ ಕದ ತೆಗೆಯೇ ಸುಯ್ಯೋ ನನ್ನಕ್ಕ ನನಗೆ ಕದ ತೆಗೆಯೇ ಸುಯ್ಯೋ ಚಾಪೆಯು ಹಾಸೀತೆ ದೀಪಾವು ತುಂಬೈತೆ ನೀಲವು ತೋಳಾಗೆ ಮಲಗೆವಳೆ ಸುಯ್ಯೋ ನೀಲವು ತೋಳಾಗೆ ಮಲಗೆವಳೆ ಸುಯ್ಯೋ ನೀಲವು ತೋಳಾಗೆ ಮಲಗೆವಳೆ ತಂಗಮ್ಮ ಹೋಗೆ ತಮ್ಮನರ ಮನೆಗೆ ಸುಯ್ಯೋ ಹೋಗೆ ನಿನ್ ತಮ್ಮನರ ಮನೆಗೆ ಸುಯ್ಯೋ ತಮ್ಮ ಕದ ತೆಗೆಯೋ ತಮ್ಮಯ್ಯ ಕದ ತೆಗೆಯೋ ನನ್ನ ತಮ್ಮ ನನಗೆ ಕದ ತೆಗೆಯೋ ಸುಯ್ಯೋ ನನ್ನ ತಮ್ಮ ನನಗೆ ಕದ ತೆಗೆಯೋ ಸುಯ್ಯೋ ನನ್ನ ತಮ್ಮ ನನಗೆ ಕದ ತೆಗೆಯೋ ಸುಯ್ಯೋ ನನ್ನ ತಮ್ಮ ನನಗೆ ಕದ ತೆಗೆಯೋ ಸುಯ್ಯೋ ನನ್ನ ತಮ್ಮ ನನಗೆ ಕದ ತೆಗೆಯೋ ಸುಯ್ಯೋ ನನ್ನ ತಮ್ಮ ನನಗೆ ಕದ ತೆಗೆಯೋ ಸುಯ್ಯೋ ಚಾಪೆಯು ಹಾಸೀತೆ ದೀಪಾವು ತುಂಬೈತೆ ಕೆಂಪವು ತೋಳಾಗೆ ಹೊರಗವಳೆ ಸುಯ್ಯೋ ಕೆಂಪವು ತೋಳಾಗೆ ಹೊರಗವಳೆ ಸುಯ್ಯೋ ಕೆಂಪವು ತೋಳಾಗೆ ಹೊರಗವಳೆ ಅಕ್ಕಯ್ಯ ಹೋಗೆ ನಿನ್ನವನರ ಮನೆಗೆ ಸುಯ್ಯೋ ಹೋಗೆ ನಿನ್ನವನರ ಮನೆಗೆ ಸುಯ್ಯೋ ಹೋಗೆ ನಿನ್ನವನರ ಮನೆಗೆ ಸುಯ್ಯೋ ಹೋಗೆ ನಿನ್ನವನರ ಮನೆಗೆ ಸುಯ್ಯೋ ಅವ್ವ ಕದ ತೆಗೆಯ ಅವ್ವಯ್ಯ ಕದ ತೆಗೆಯ ನನ್ನವ್ವ ನನಗೆ ಕದ ತೆಗೆಯೇ ಸುಯ್ಯೋ ನನ್ನವ್ವ ನನಗೆ ಕದ ತೆಗೆಯೇ ಸುಯ್ಯೋ ನನ್ನವ್ವ ನನಗೆ ಕದ ತೆಗೆಯೇ ಸುಯ್ಯೋ ನನ್ನವ್ವ ನನಗೆ ಕದ ತೆಗೆಯೋ ಸುಯ್ಯೋ ನನ್ನವ್ವ ನನಗೆ ಕದೆ ತೆಗೆಯೇಸುಯ್ಯೋ, ನನ್ನವ್ವ ನನಗೆ ಕದೆ ತೆಗೆಯೇಸುಯ್ಯೋ, ಅವ್ವ ಕದೆ ತೆಗೆದಾಳು ತಲೆಯನ್ನು ತಡವ್ಯಾಳು, ಕಣ್ಣೀರ ಕೋಡಿ ಹರಿಸ್ಯಾಳು ಸುಯ್ಯೋ, ಕಣ್ಣೀರ ಕೋಡಿ ಹರಿಸ್ಯಾಳು ಸುಯ್ಯೋ, ಕಣ್ಣೀರ ಕೋಡಿ ಹರಿಸ್ಯಾಳು ಸುಯ್ಯೋ, ಕಣ್ಣೀರ ಕೋಡಿ ಹರಿಸ್ಯಾಳು ಸುಯ್ಯೋ, ಕಣ್ಣೀರ ಕೋಡಿ ಹರಿಸುತ್ತೇನೆಂದಾಳೆ ನಿನ್ನಪ್ಪ ನನ್ನ ನುರಿಸಿದ ಸುಯ್ಯೋ, ನಿನ್ನಪ್ಪ ನನ್ನ ನುರಿಸಿದ ಸುಯ್ಯೋ, ನಿನ್ನಪ್ಪ ನನ್ನ ನುರಿಸಿದ ಸುಯ್ಯೋ, ನಿನ್ನಪ್ಪ ನನ್ನ ನುರಿಸಿದ ಸುಯ್ಯೋ, ನಿಮ್ಮಪ್ಪ ನನ್ನ ನುರಿಸಿದ ನನ್ನ ಮಗಳೇ ನನ್ನಾಡು ನಿನಗೆ ಈ ಗಟೀತೆ ಸುಯ್ಯೋ, ನನ್ನಾಡು ನಿನಗೆ ಈ ಗಟೀತೆ ಸುಯ್ಯೋ, ನನ್ನಾಡು ನಿನಗೆ ಈ ಗಟೀತೆ ನನ್ನ ಮಗಳೇ, ಉತ್ರೆ ಮಾಡಿಯಾಗಿ ಹೊರಡವ ಸುಯ್ಯೋ, ಉತ್ರೆ ಮಾಡಿಯಾಗಿ ಹೊರಡವ ಸುಯ್ಯೋ, ಉತ್ರೆ ಮಾಡಿಯಾಗಿ ಹೊರಡವ ಸುಯ್ಯೋ, ಉತ್ರೆ ಮಾಡಿಯಾಗಿ ಹೊರಡವ ಸುಯ್ಯೋ, ಒಂದನ್ನೆತ್ತಿ ಕೊಂಡು ಕಂದಾನ ಕೈ ಹಿಡಿದುಕೊಂಡು ಗೆಜ್ಜೆವ ಜುರನ ನಡೆಸೂತ ಸುಯ್ಯೋ, ಗೆಜ್ಜೆವ ಜುರನ ನಡೆಸೂತ ಸುಯ್ಯೋ, ಗೆಜ್ಜೆವ ಜುರನ ನಡೆಸೂತ ಸುಯ್ಯೋ, ಗೆಜ್ಜೆವ ಜುರನ ನಡೆಸೂತ ಸುಯ್ಯೋ, ಗೆಜ್ಜೆವ ಜುರನ ನಡೆಸೂತುತ್ತರ ದೇವಿ ಉತ್ರೆ ಮಾಳಿಯಾಗಿ ಹೊರಟಾಳು ಸುಯ್ಯೋ, ಉತ್ರೆ ಮಾಳಿಯಾಗಿ ಹೊರಟಾಳು ಸುಯ್ಯೋ, ಉತ್ರೆ ಮಾಳಿಯಾಗಿ ಹೊರಟಾಳು ಉತ್ರೆ ಮಾಡಿಯಾಗಿ ಹೊರಟಾಳು ಸುಯ್ಯ. ಎಲ್ ಜಿ ಸಹೋದರಿಯರು ಹಾಡಿದ ಒಂದು ಗೀತೆಯನ್ನು ಕೇಳಿದಿರಾ. ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೋಲು ಮಲ್ಲಿಗೆ ಎಂಬ ಗೀತೆಯನ್ನು. Thank you. ಕೋಲನ್ನ ಕೋಲೆ ಕೋಲು ಮಲ್ಲಿಗೆ ಕೋಲನ್ನು ಮೇಲಿಟ್ಟವರ ಮಗನೇ ಬೆಲವನ್ ಬೆಳ್ಳಿ ದೇವ ತಪ್ಪಿದ ಪದನ ಬರಕೋಡು ಕೋಲು ಮಲ್ಲಿಗೆ ಕೋಲನ್ನ ಕೋಲೆ ಕೋಲು ಮಲ್ಲಿಗೆ ಕೋಲನ್ನು ಕೋಲು ಮಲ್ಲಿಗೆ ಕೋಲನ್ನ ಕೋಲೆ ಕೋಲು ಮಲ್ಲಿಗೆ ಕೋಲನ್ನು ಮಲ್ಲಿಗೆ